ಚಂದ್ರಣ್ಣ ಬಾ ಜಯಣ್ಣ. ಹಿಂದಿನ ಕಾಲದಾಗೆಲ್ಲ ಕಮಲಕ್ಕ ಹೇಳೋಣ ಕೇಳಬೋ, ತಾಯಂದ್ರು ಮಕ್ಕಳುಗಳಿಗೆ ಅನ್ನವ ತಿನ್ಸುವಾಗ ಯಾರನ್ನ ತೋರಿಸ್ಕೊಂಡ್ ತಿನ್ನಿಸ್ತಿದ್ರು ಹೇಳಪ್ಪ? ಚಂದ ಮಾಮ. ಅಲ್ಲೇ ಅಲ್ಲೇ ಅಲ್ಲೇ, ಅವ್ನ್ ಸುಮ್ಕೆ ಅವನೇ. ನಿಂಗ್ ಯಾರು ತೋರಿಸ್ತಿದ್ರು ಚಂದ್ರಣ್ಣ? ಹೆಸರೇ ಅದ್ ಮಾಡಿಕೊಂಡಿದ್ದೆ ನೀನು. ನನ್ನನ್ನೇ ತೋರಿಸ್ತಿದ ನಮ್ಮವ್ವ. ಅದೇ ಕನ್ನಡಿ ಮುಂದೆ ಕವ. ಓಹೋ, ಶ್ರೀರಾಮಚಂದ್ರ ಗುಂಡ್ ಗುಂಡಕ್ಕೆ ಕೆಂಪ್ಕಿದ್ನಂತೆ ಅವಾಗ. ಆಮೇಲೆ ವಯಸ್ಸಾಯ್ತಾ ವಯಸ್ಸಾಯ್ತಾ ಕಪ್ಕಾಗ್ಬಿಟ್ಟಿ, ಆಮೇಲೆ ಬಣ್ಣ ತೇಲ್ಬಿಟ್ಟದೆ. ತೇಲ್ಬಿಡ್ತು ಕಣ. ಆದ್ರೂ ಭಯ ಏನ ಬಿಡು, ಕಪ್ಪು ಕಸ್ತೂರಿ ಅಲ್ವಪ್ಪ ಕಣ್ಣ. ಚಂದಕ್ಕೆ ಇದೆಯಾ ಏನು ಅಂದ್ರೆ ಫೋಟೋ ಹೋಗ್ಬೇಡ ನೀನು. ಫೋನ್ ಕುಟ್ಕ ಕುಟ್ಕ ಬಿಡು, ಆಮೇಲೆ ತೆಗಿಯೋಣ ಬಿಡು ಸೆಲ್ಫಿ. ಆಮೇಲೆ ತಕ್ಕೊಳ್ಳಮ್ಮ, ಮೂರ್ ಜನನು ಸೇರ್ಕೊಂಡು. ಆಯ್ತು ಬಿಡಪ್ಪ. ತಕ ಏನ್ ಮಾಡವ ನೀನು, ತಕೊಂಡ್ ಏನ್ ಮಾಡವ ಫೋಟೋ? ಅದೇನು ಆಗ್ತಾರಲ್ಲಪ್ಪ, ಎಲ್ಲಾರು ನೋಡ್ಲಿ ಅನ್ಬಿಟ್ಟು. ಸರಿ ಸರಿ, ಅಲ್ಲಿ ಹಾಕೋದು ಅಂತಲೇ ಫೇಸ್ಬುಕ್ ಸ್ಟೇಟಸ್. ಓ ಸ್ಟೇಟಸ್ ಅವ ಹಂಗಂದಾರ ಅದ. ಸರಿ ಬಿಡು, ನನಗೆ ಜಸ್ಟಿಸ್ ಗೊತ್ತು, ಅದೇನ ಸ್ಟೇಟಸ್ ಗೊತ್ತಿಲ್ಲ ಕವ. ಇರ್ಲಿ, ಹೇಳವ ನೋಡಪ್ಪ. ಯಾರು ಇದ್ಕೋಬಿಟ್ಟವ್ರಂತಲ್ಲ, ಇಸ್ಪೇಸ್ ಭಾರತ ದೇಶದಿಂದ ಏನಣ್ಣ ಇಳಿದ್ ಬಂದ್ರಲ್ಲಂತಲ್ಲಪ್ಪ. ಅಲ್ಲ ಇನ್ನೊಬ್ರು ಹೋದ್ರ ಅಲ್ಲೇ ಎಲ್ಲ ತೇಲಾಡ್ತಾ ಕುಂತವ್ರಂತಲ್ಲ ಅಣ್ಣ. ಇನ್ನೂ ಬರೋದಿಲ್ವಾ ಕಾಣಿ? ಅವರು ಮ್ಯಾಲಿಂದ ಭೂಮಿ ನೋಡ್ಬಿಟ್ಟು ಭೂಮಿ ಸಂದ ಕಾಣ್ತದೆ, ಭೂಮಿ ಸಂದ ಕಾಣ್ತದೆ ಅಂತ ಹೇಳ್ತಾವ್ರೆ. ಈ ಚಿಕ್ಕ ವಯಸ್ಸಿನಾಗೆಲ್ಲ ನಮಗೆ ಚಂದ್ರನ್ ತೋರಿಸ್ಬಿಟ್ಟು ಚಂದಮಾಮನ್ ನೋಡು, ಚಂದಮಾಮನ್ ನೋಡು ಅನ್ನೋರು. ಅಲ್ವಪ್ಪ, ಈಗ ಇಲ್ಲಿಂದ ಚಂದ್ರನ್ ನೋಡೋದ್ ಚಂದ್ವೋ, ಅಲ್ಲಿಂದ ಭೂಮಿ ನೋಡೋದ್ ಚಂದ್ವೋ, ನೀನೇ ಹೇಳಪ್ಪ. ಈಗ ಹೋದವ್ರು ಕೇಳ್ಬೇಕಪ್ಪ. ಅದ ನಮ್ಗೇನು ಇಲ್ಲಿಂದ ಚಂದ್ರನ್ ನೋಡೋದೇ ಚಂದ. ಯಾಕೆ ಹೇಳು, ಅಲ್ಲಿ ಹೋಗಲ್ವಲ್ಲ ನಾವು. ಹಂಗನ್ಬೇಡ ಬಿಡು. ಏನು ಅಂತಂದ್ರೆ, ನಮ್ಗೆ ಆಗಾಕಿಲ್ಲ ಅಂತ ಕುಂತ್ಕೋಬಾರ್ದು. ಏನಾದ್ರೂ ಅದೇನೋ ಅದಂತಲ್ಲಪ್ಪ, ಅಲ್ಲಿ ಹೋದ್ರು ಹೋಗ್ಬೋದಪ್ಪ ಚಂದ್ರನ್ ತಕ್ಕೆ. ನಡೆದಯ್ಯಪ್ಪ ಗೊತ್ತಿಲ್ಲ, ನಡೆದ ಮೇಲೆ ನಡೆಯದೆ ಕಷ್ಟ. ಇನ್ ಗಾಳಿಲಿ ತೇಲ್ಕೊಂಡ್ ಹೋದಯ್ಯ ನೀನು. ಅದಕ್ಕ ಅಭಾವ ವೈರಾಗ್ಯ ಅಂತಾರಲ್ಲ, ಇಲ್ಲಿಂದ ಚಂದಮಾಮನ್ ನೋಡ್ಕೊಳ್ಳಂತಕ್ಕ. ಅದೇಕಪ್ಪ ನೀ ಹೇಳ್ದಲ್ಲ ರಾಮಾಯಣ ಕಥೆ ಹೋಗವ್ರಂತಲ್ಲ. ಅದಕ್ಕ ಚಂದಮಾಮಂದು ದಿನ ಅಂತ ಬೇರೆ ಆಚರಣೆ ಮಾಡ್ತಾರಂತ. ಅದೇನಂದಾರ ಕಾಣಿ, ಅದ ಯಾರಿಗ ಗೊತ್ತು? ನೀನೇ ಒಂದು ಪದವ ಹೇಳು. ಅದೇ ನಮ್ ಕಮಲಕ್ಕಂಗ್ ಗೊತ್ತಕ್ಕಪ್ಪ. ಇರು ಇರು, ನಾನು ಎಪ್ಪಿಸ್ಕೊಳ್ತೀನಿ. ಇಂಗ್ಲಿಷ್ ಪಾಠಕ್ಕೆ ಹೋಗೋದಿಲ್ಲ. ಅಲ್ಲಿ ನಮ್ಮ ಮೇಡಮ್ಮ ಹೇಳ್ಕೊಡ್ತಿದ್ದ, ಅದೇನೋ ಈ ಸೂರ್ಯನಿಗೆ ಸನ್ನು ಅಂದರಂತೆ. ಆಯ್ತಾ, ಆಮೇಲೆ ಇದು ಯಾವ್ದಪ್ಪ ಅದ ನೀ ಹೇಳ್ದಲ್ಲ ಚಂದ್ರ, ಅದು ಮೂನು ಜಾಮೂನ್ ಅಲ್ಲ ಕಯ್ಯ ಮೂನು. ಹಂಗೆ ಜಾಮೂನು ಅಂತ. ಅರೆ ಹಂಗೆ ಜಾಮೂನು ರೌಂಡ್ಕೆ ಇರೋದಲ್ಲಪ್ಪ. ಜಾಮೂನು ಬಿಡು, ನೀನ್ ಮಾಡಿದ್ರೆ ಎಲ್ಲಾ ಸೈಜು ಆಯ್ತವೆ. ಅಂದ್ರೆ ನೀನ್ ಮಾಡಿದ ಜಾಮೂನು ಅಂದ್ರೆ ಇಂಗ್ಲಿಷ್ನಾಗೆ ಒಂದ್ ಹಣ್ಣುಗೂ ಹೇಳ್ತಾರೆ. ಹೌದು, ಹೇಳ ನೋಡೋಣ ಯಾವ ಹಣ್ಣು ಅದ ಯಾವ್ದಾನೆ ಅಪ್ಪಗ್ ಗೊತ್ತಿಲ್ಲ, ಹೇಳಪ್ಪ ನೀನೇ. ನೀನ್ ಹೇಳವ ಕಮಲ, ನೇರಳೆ ಹಣ್ಣು ನೋಡ್ದ? ಆ ನೇರಳೆ ಹಣ್ಣು ಗುಂಡಕ್ಕಿದ್ದದವ. ಹಂಗಲ್ಲ ಕಣ್ಣ, ಅದ ಜಾಮೂನು ಅಂತಾರೆ. ಜಾಮೂನು ಅಂದ್ರೆ ನೀನ್ ಕಲ್ತ್ಕತಿನಿ ಅಂತಿದ್ದಲ್ಲ ಹೊಸ ಪದ. ಓ ನೇರಳಗ ಜಾಮೂನು ಅಂದರಯ್ಯ. ಈಗ ಜಾಮೂನ್ ಜಾಮೂನ್ ಈಗ ಇಲ್ಲಿ ತಟ್ಕೆಯಲ್ಲಿ ಇಟ್ಕೊಂಡ್ ಮಾರ್ತಿರ್ತಾರಲ್ಲ ಜಯಣ್ಣ, ಒಂದ್ ಕೆಜಿ ಜಾಮೂನ್ ಕೊಡು ಅಂದ್ರೆ ಅಮ್ಮ ಇಲ್ಲಿ ಸಿಗಾಕಿಲ್ಲ ಅನ್ಬಿಟ್ರೆ ಏನ್ ಮಾಡೋದು? ಯಾವ ತಟ್ಕೆಯಲ್ಲಿ ನೀನ್ ಹೇಳ್ತಾ ಇರೋದು? ಅವ್ ರಸ್ತೆ ಸೈಕಲ್ ನಾಗ ಇಟ್ಕೊಂಡು ಮಾರ್ತಿರೋದು ಕೊಡ್ತಾ. ಅವ್ನ್ ಹೇಳ್ಬೇಕು ಇದನ್ನೇ ನಾನು ಇಂಗ್ಲಿಷ್ ನಲ್ಲಿ ಹೇಳ್ದೆ ಕೊಡು ಅಂತ ಕೊಡ್ತಾನೆ. ಸರಿ ಬಿಡು, ಅವನು ಕಲ್ತ್ಕೊಂಡಂಗ ಆಯ್ತಾ. ಆಮೇಲೆ ಏನಾದ್ರೂ ಜಾಮೂನ್ ಕೊಡು ಅಂತ ಕೇಳಿದ್ರೆ ರಪ್ಪನ್ ಬಾರ್ಸ್ ಗಿರ್ಸ್ ಕಳಿಸ್ದಾನೆ. ಈಗ ದಿನಕ್ಕೊಂದ್ ಪದ ಅಲ್ಲಪ್ಪ ಕಲ್ತ್ಕತಿರೋದು. ಹೂಕಪ್ಪ ಒಂದ ಸ್ಲೇಟ ಕೊಳ್ಳಿ ನೆತ್ತಾಕಬಿಡು. ಈಗ ಯಾವ್ಯಾವ ಭಾಷೆ ಕಲಿಬೇಕು ಹೇಳ ನೀನು? ಇಂಗ್ಲಿಷ್ ಒಂದಯ್ಯ, ಇಂಗ್ಲಿಷ್ ಒಂದ್ ಮ್ಯಾಲ್ಗಡೆ ಇಂಗ್ಲಿಷ್ ತಿಂದ್ ಬರ್ಕ, ಕೆಳಗಡೆ ಕನ್ನಡದ ಬರ್ಕ. ನಿಂಗ್ ಕೇಳಿದ್ರೆ ಅದ್ ಕನ್ನಡದಾಗ ಹೇಳು ಅಂದ್ರೆ ಇಲ್ಲಿ ನೋಡ್ಕೊ ಅಂತ ಹೇಳು. ಹಿಂದೆ ಏನ್ ಮಾಡ್ತಿದ್ರು ನಮ್ಮ ಹಳ್ಳಿ ದಿಕ್ ಬರ್ತಿರ್ನಿಲ್ವಾ, ಶನಿದೇವ್ರ ಪಟವ ಹಾಕೊಂಡು ಶನಿದೇವರ ಭಕ್ತಿ ಅನ್ಕೊಂಡು ಹಂಗ್ ನ್ಯಾತಕಂ ಓಡಾಡು ಅಂತ ನೀವ್ ಹೇಳ್ತಾ ಇರೋದು. ಒಂದು ಸಂಬಂಧ ಇಲ್ಲ ಮತ್ತ ದೇವ್ರ ವಿಚಾರದಲ್ಲಿ ನಕ್ಸಾಟ್ಕೆ ಮಾಡ. ನಕ್ಸಾಟ್ಕೆ ಅಲ್ಲಕಪ್ಪ, ನಾನು ಭಯಭಕ್ತಿ ನಂಗಿಲ್ವ ಜಯಣ್ಣ? ಹಂಗಲ್ಲ, ಅವರು ಹೊಟ್ಟೆಪಾಡಿ ಮಾಡ್ತಾರೆ. ಈಗ ಏನೋ ಒಂದು ಆ ವಿಚಾರ ಬೇಡ. ನಾನು ಹೇಳಿದ್ದು ನಿಂಗೆ ಈ ಸ್ಲೇಟ್ನಾಗೆ ನೀನು ಓದ್ ಕಡೆ ಎಲ್ಲ ಎಲ್ಲರಿಗೂ ಒಂದೊಂದ್ ಪದ ಕಲಿಸ್ಬೋದಲ್ಲ, ನಾವು ಕಲ್ತ್ಕತ್ತೀವಿ ನಮ್ಮ ಮನೆ ತಾವ್ ಬಂದ್ರೆ. ಅಪ್ಪ ನಾನ್ ಕಳ್ಕೊಳ್ಳದೆ ಅಷ್ಟು ಕಷ್ಟ ಬಿದ್ದ ಕಲ್ತ್ಕತ್ತಾವನಿ, ಬೇರೆಯವ್ರಿಗೆ ಹೇಳ್ಕೊಡಕ್ ಹೋದ್ರೆ ಇವ್ನ ತಪ್ಪು ತಪ್ಪು ಹೇಳ್ಕೊಡ್ತಾನೆ ಅಂತ ಅನ್ಬಿಟ್ಟು ಒಟ್ಟಿಸ್ಕೊಂಬದ್ರ ನಾ ಏನ್ ಮಾಡ್ಲಿ ಅಣ್ಣ. ಈಗ ಆಗ್ಲೇ ನಮ್ ದೇಶದಿಂದ ಒಬ್ರು ಹೋಗವ್ರೆ ಅಂದಲ್ಲ, ಅವರು ಭೂಮಿ ಮ್ಯಾಕು ಇಲ್ಲ ಚಂದ್ರನ ಮ್ಯಾಕು ಇಲ್ಲ, ಮಧ್ಯದಾಗ ಒಂದ್ ಜಾಗ ಐತಂತೆ ಅಲ್ಲಿ, ಏನು ಮನ್ಸನ್ನ ಭೂಮಿ ತಕ್ಕೆ ಎಳ್ಕತ್ತಲ್ಲ ಅದಕ್ಕೇನೋ ಅಂತಾರಂತ ಇಂಗ್ಲಿಷ್ನಾಗೆ. ಕನ್ನಡದಾಗು ಮೇಷ್ಟ್ರು ತಲೆ ಮೇಲೆ ಹೊಡೆದು ಹೇಳ್ಕೊಟ್ಟಿದ್ರು, ಮೇಷ್ಟ್ರು ಇಸಿ ಮೇಷ್ ಉಣದಲ್ಲೇ ಕುಟುಕ್ ಪುಟ್ಟಿರ್ಲಿಲ್ವ ತಲೆಯ, ಅದು ಚೆನ್ನಾಗಿ ನೆನಪು ಮಾಡಿಕೊಂಡವನೆ. ಅದೇ ನನಗೆ ಡಸ್ಟರ್ ಅಲ್ಲಿ ಕುಟ್ಟಿದ್ರು ಆಮ್ಯಾಕೆ ಅಲ್ಲ ಬೀಸಿದ್ರು ಕೈಯ ತಪ್ಪಿಸ್ಕೊಂಬಿಡ್ನಿವ ನಾನು, ಕಿಟಕಿ ಅಪ್ಪನ್ ಬಿತ್ತು ಗಾಜ್ ಹೊಡೆದೋಯ್ತು ನೋಡ್ದ. ನನಗೆ ಸೀಮೆ ಸುಣ್ಣದಾಗ ಕುಟುಕಿದ್ದೆ ನಿನ್ನ ನೆನಪು. ಅದೇನೋ ಹೇಳ್ದಲ್ಲಪ್ಪ ನೀನು ಅದೇ ಕುಟುಕದಾಗ ಅಲ್ಲ, ಅದು ಒಂದ್ ಜಾಗ ಇದ್ದದಂತೆ ಕಣ್ಣು. ಅಲ್ಲಿ ಚಂದ್ರಂದು ಇರಕ್ಕಿಲ್ವಂತೆ ಭೂಮಿದು ಇರಕ್ಕಿಲ್ವಂತ ಆಕರ್ಷಣೆ, ಆ ಜಾಗದಾಗೆ ಮನ್ಸ ತೇಲಾಡ್ತಾ ಇರ್ತಾನಂತೆ ಕಣ್ಣಪ್ಪ. ನನಗೆ ಈಗ ನೆಪ್ಪ ಆಯ್ತು, ನಮ್ಮ ಅಪ್ಪ ಹೇಳ್ತಿದ್ದ ಕತೆ ಏನ ಅದೇನೋ ತ್ರಿಶಂಕು ಅಂತಾರಲ್ಲಪ್ಪ, ಅದೇ ರಾಜ ತ್ರಿಶಂಕು ಸ್ವರ್ಗ ವಿಶ್ವಾಮಿತ್ರ ಆಯ್ತಾ. ಅವನು ಈ ಕಡೆಗೂ ಬರಕ್ಕಾಗದೆ ಆ ಕಡೆಗೂ ಹೋಗಕ್ಕಾಗದೆ ಮದ್ಯದಲ್ಲಿ ನಿಂತಿದ್ದಲ್ಲ, ಅವಾಗ ಇತ್ತು ಅಂತ ಕಾಣಿಸ್ತದಕ್ಕಪ್ಪ ಅದೆಲ್ಲ. ಅಣ್ಣ ಎಲ್ಲ ಮ್ಯಾಲ್ಕೆಲ್ಲ ಆರ್ ಬಿಡ್ತಾರಲ್ಲ, ಮ್ಯಾಲಿಂದ ಕುಂತ್ಕೊಂಡ್ ಭೂಮಿ ಎಲ್ಲ ನೋಡಕ್ಕೆ ಇಸ್ಯಾಟಲೈಟ್ ಅಂತಾರಂತಲ್ಲ ಏನವ ಅಂತಾರ, ಅದು ಅಲ್ಲೇ ಇರ್ತದ ಅಂತಕಣ್ಣ. ಅದ ರಿಪೇರಿ ಮಾಡಕ್ಕೆ ಇದ್ ಮಾಡಕ್ಕೆ ಅಂತ ಹೇಳಿ ಅಲ್ಲೇ ಒಂದ್ ಕೇಂದ್ರವ ಮಾಡವ್ರಂತೆ ಇಲ್ವಾ, ಅಲ್ಲಿಗೆ ಇವರು ಹೋಗಿರೋದು. ಅಲ್ಲೋಗಿ ಏನ್ ಮಾಡ್ತಾರು ಕಾಣಿ, ಏನು ಇದನ್ನೆಲ್ಲ ತಗ ಹೋಗವ್ರ ಅಂತಕಣ್ಣ ಬೀಜವಾ ನೆಟ್ಟರ ಅಲ್ಲ, ಅದ್ರದ್ದೇನೋ ಪರೀಕ್ಷೆ ಮಾಡ್ತಾರಂತೆ, ಆಮೇಲೆ ಇನ್ನು ಏನೇನೋ ತಗ ಹೋಗವ್ರಂತಪ್ಪ ಪರೀಕ್ಷೆ ಮಾಡಕ್ಕೆ ಸಂಶೋಧನೆ ಮಾಡಕ್ಕೆ. ಕಮಲಕ್ಕ ಅದೇನೋ ಮೊಳಕೆ ಬತ್ತದ ಅಂತ ನೋಡ್ತಾರಂತೆ. ನೀರಿಲ್ದೆ ಬಂದದವ ಅಲ್ಲ ಕಣ್ಣಣ್ಣ, ನೀರು ಅಂತಲ್ಲ ಇಲ್ಲಿ ವಾತಾವರಣ ಇಲ್ಲೇ ಹೆಂಗೈತೆ ಅಲ್ಲಿ ಹೆಂಗೈತೆ ವ್ಯತ್ಯಾಸ ಅಲ್ವೇ, ಅಲ್ಲಿ ನೀರಿಗೆ ಹಾಕ್ತಾರೆ ಬೀಜ ನೆಟ್ ಬಿಡೋದು ನೀರನ್ ನೆನ್ಸೋದು ಆ ವಾತಾವರಣಕ್ಕೆ ಮೊಳಕೆ ಬಂದ್ರೆ. ಅಲ್ಲ ಅದು ಹೋಗ್ಬೇಕು ಅಂದ್ರೆ ಬಾಳ ಕಷ್ಟ ಆಯ್ತಲ್ಲ ಅಣ್ಣ, ಈಗ ಜಯಣ್ಣ ಹೇಳಿಲ್ವಾ ಹಂಗ ಹೋಗ್ಬೇಕು ನೀನು ರಾಕೆಟ್ ಅಲ್ಲಿ ಹೋದ್ರಾಯ್ತು ಬಿಡವ, ಅದಕ್ಕೆ ಎಷ್ಟು ಖರ್ಚಾಯ್ತದೆ ಗೊತ್ತಾ, ಕಳಿಸ್ಬೇಕಲ್ಲ ಯಾರು ನಿಮ್ಮೆಲ್ಲ ಸ್ಪಾನ್ಸರ್ ಮಾಡಿ ನಾನು ಹೋಯ್ತೀನಿ ಅದೇ ಅದೇನಾದ್ರು ನೋಡ ಬಿಡಮ್ಮ. ಹಂಗಂದ್ರೆ ಹಿಂದಿನ ಕಾಲದಾಗೆ ನಮ್ ತಾತ ಒಂದ್ ಕತೆ ಹೇಳುವ, ರಾತ್ರಿ ದೇವರು ಪ್ರತ್ಯಕ್ಷ ಆಗಿ ಹಿಂಗೆ ನಿನ್ನಂತವನ್ಗೆ ನಾಳೆ ರಾತ್ರಿ 12 ಗಂಟೆಗೆ ವಿಮಾನ ಬರ್ತದೆ ಪುಷ್ಪಕ್ ವಿಮಾನ, ನೀನೊಬ್ಬ ಬಾ ಕರ್ಕ ಹೋಯ್ತೀನಿ ಇನ್ನಂತೆ. ಇವ ಮನಗೋಗಿ ಅವನ ಹೆಂಡತಿ ಹೇಳಂತೆ, ಯಾರಿಗೂ ಹೇಳ್ಬೇಡ ನೀನ್ ಬೇಕಾರ ಬಾ, ನಾ ಹೋಯ್ತೀನಲ್ಲ ಪಕ್ಕದಾಗೆ ಕೆಳಗಡೆ ಕಾಲು ಇಡ್ಕೊಂಡು ನಿಂತ್ಕೊಬಿಡು. ಅದ್ಯಾಕ ವಸೀವಿ ಜೋರಾಗಿ ಹೇಳು, ಅಲ್ಲ ಯಾರು ಕೇಳಿಸ್ಕೊಬಿಟ್ರೆ ಅಂತ. ಅಲ್ಲ ನೀನ್ ಹೇಳ್ದಲ್ಲಪ್ಪ, ಆಮೇಕಿಂದ ಅವನ ಹೆಂಡತಿ ಪಕ್ಕದ ಮನೆ ಪಾರತಮ್ಮಂಗ ಹೇಳಲ್ಲ, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿ ಹಂಗೆ ಹಂಗೆ ಹಂಗೆ ಆಗಿ ಮಾರನೇ ದಿವಸ ಊರ್ಗೂರೇ ಹೋಗ್ಬಿಟ್ಟಿತ್ತಂತೆ. ಇವನ ಹಿಡ್ಕಂಡ ಎಲ್ಲಿ 12 ಗಂಟೆಗೆ ಪುಷ್ಪಕ್ ವಿಮಾನದಾಗೆ ಎತ್ಕೊ ಹೋದ್ರೆ ಇಡೀ ಊರೇ ಅವನ ಕಾಲ ಹಿಡ್ಕೊಂಡು ಎಲ್ಲರೂ ಇಡೀ ಊರೇ. ಆಮೇಲೆ ಅವನೇ ಕೈ ಬಿಡ್ಬಿಡ್ನಂತೆ ಎಲ್ಲ ಕೆಳಗ್ ಬಿದ್ರು. ಹಂಗೆ ನಿಂದು ಈ ಸ್ಪಾನ್ಸರ್ ಕತೆನು ಹಂಗೆ ಆಯ್ತು. ಆಯ್ತು ಬಿಡು ನೋಡಮ್ಮ, ಯಾರು ಎಲ್ಗೋಯ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಕಣ, ಮ್ಯಾಕ್ ಹೋಗೋದಂತೂ ಗ್ಯಾರಂಟಿ ಬಿಡಪ್ಪ. ಅಲ್ಲ ಅದಲ್ಲ ಕಣ, ಇದು ಬದುಕಿರಂಗೆ ಹೋಗೋದು ನಾವ್ ಹೇಳ್ತಾ ಇರೋದು. ಹೋಗಮ್ಮ ಬಿಡವ್ವ, ಈಗ ನಾ ಹೇಳಿವ ಮೊದ್ಲು ಯಾರೇನಾದರೂ ಎಲ್ಗೋದರು ಹೇಳಕ್ ಆಗೋದಿಲ್ಲ ಕಣ, ಅದರಿಂದ ಈಗ ಅದ್ಯಾರೋ ಹೋಗಿರೋದು ಅಲ್ಲಿ ಭಾವನೆ ಮಾಡಿಕೊಳ್ಳಪ್ಪ. ಏನಿಲ್ಲ ಯಾರಿಗೆ ಗೊತ್ತು, ನಾಳೆ ದಿವಸ ನಿನ್ನೆ ಆಯ್ಕೆ ಮಾಡ್ಬೋದು. ಹಳ್ಳಿ ಕಡೆಯಿಂದ ಒಬ್ಬನ್ ಕರ್ಕ ಹೋಗ್ಬೇಕು ಅಂದಾಗ ಚಂದ್ರಣ್ಣ ಯಾಕೆ ಹೋಗ್ಬಾರ್ದು, ಆಮೇಲೆ ಹೋಗೋದಿಲ್ಲ ಕಣ, ಯಾಕೆ ಅಲ್ಲಿ ಮಾತಾಡಕ್ ಬೇಕಲ್ಲಪ್ಪ. ನೀ ಚೆನ್ನಾಗಿ ಹೇಳ್ದಲ್ಲ, ನೀನ್ ಮಾತಾಡಕ ಕರ್ಕೊಂಡ್ ಹೋದಾರು ನಿನ್ನ ಅಲ್ಲಕವ್ವ, ದೂರ ಹೋಗ್ಬೇಕಲ್ಲವ ಮಾತಾಡ್ಕೊಂಡ್ ಹೋಗಮ್ಮ. ಅಣ್ಣ ಅಲ್ಲೇನೇನೆ ಅದೇನೇನ್ ಗಂಟ್ಗಟ್ಲೆ ಅನ್ಕೊಂಡ, ಗಂಟ್ಗಟ್ಲೆ ಆಯ್ತದ ಇಲ್ಲ ಅನ್ನಕ್ಕಿಲ್ಲ, ಹಸಿರು ಬಿಗಿ ಹಿಡ್ಕೊಂಡ್ ಕುಂತಿರ್ಬೇಕ್ ನೀನು. ಮಾತಾಡಂಗಿಲ್ವಾಡ್ತಾರಲ್ಲಪ್ಪ, ತೆಗದು ಮಾತಾಡ್ಬೋದು ಕಣ್ಣ, ಮಾತಾಡ್ಬೋದು ಅಲ್ಲ, ಅಲ್ಲಿ ಹೋದ್ಮೇಲೆ ಮಾತಾಡ್ಬೋದು. ಆದ್ರೆ ಇಬ್ರು ಮೂರ್ ಜನನ್ನ ಹಂಗೆ ಸ್ನೇಹಿತರು ಅಂತೆಲ್ಲ ಕರ್ಕೋಗ್ ಆಯ್ತದೋ ಇಲ್ಲೋ ಗೊತ್ತಿಲ್ಲ. ನಿಮ್ಮನ್ನು ಸೆಲೆಕ್ಟ್ ಮಾಡಿ ಅಂತ ಬಂದ್ಬಿಡ್ತೀನಿ ಬಿಡು ಬಿಡು. ಈಗ ಈಚಾರ ಯಾಕೆ ಯಾಕೆ ಬಂತು ಗೊತ್ತೇ? ಈಗ ಚಂದ್ರ ಅವನೇ, ಸೂರ್ಯ ಅವನೇ, ಭೂಮಿ ಅವನೇ, ಎಲ್ಲಾರದ್ದು ಸೇರ್ಕೊಂಡು ಏನೋ ಸಂಶೋಧನೆಗಳ ಅವ್ರು ಮಾಡ್ತಾ ಇರ್ತಾರೆ. ನಾವು ಇಲ್ಲಿಂದಲೇ ನೋಡ್ಕೊಂಡು ಚಂದ್ರಂದು ಸೂರ್ಯಂದು ಎಲ್ಲ ತರ ದಿನಗಳನ್ನ ಆಚರಣೆ ಮಾಡ್ಕೊಂಡು ಭಯ ಭಕ್ತಿಯಿಂದ ಪೂಜೆಯ ಮಾಡ್ತಾ ಇರ್ತೀವಿ. ಈಗ ನೋಡಪ್ಪ, ಚಂದ್ರ ಅಂತಿದಂಗೆ ನೆಪ್ಪ ಆಯ್ತು ಕಣ್ಜಯ್ಯಣ್ಣ. ಏನ್ ನೆಪ್ಪ ಆಯ್ತು ನಿಂಗೆ? ಈಗ ದೂರದಲ್ಲಿ ಚಂದ್ರನ್ನ ನೋಡ್ಕೊಂಡು ಯಾರು ಗೋಲಿಸ್ತಾರೆ ಹೇಳು? ಹೆಣ್ಣಿಗೆ ಚಂದ್ರವದನ ಅಂತ ಅನ್ನೋದಿಲ್ವಪ್ಪ, ಸೂರ್ಯವದನ ಗಂಡ್ಸು ಅಂದ್ಕೊಂಡಿದ್ದೆ ಕಣಣ್ಣ. ಶಶಿಧರ ಚಂದ್ರ ಅಂತ ಇರ್ಲಿ ಅಣ್ಣ ಮೇಲಾದ ಹುಟ್ಟಿದಂಗೆ ಚಂದ್ರಣ್ಣ ಅಂದಾರ ಇವನ್ಗೆ. ಏನಂತಿದ್ರ? ಚಂದ್ರ ಅಂತ ಕರಿತಿದ್ರು. ಚಂದ್ರು ಲೇ ಚಂದ್ರಿ ಅನ್ನೋರು. ಈಗ ಅಣ್ಣ ಬಿಡು, ನೀನು ಹೇಳ್ದ ಚೆನ್ನಾಗಿ ಹೇಳ್ದ ಕಂಡ್ಬಿಡು. ಅಲ್ಲ ಮುಂದ್ ಕೇಳು ಅಲ್ಲ ಕಯ್ಯ, ಚಂದ್ರವದ ನಾನೇನ್ ಹೇಳಕ್ ಹೊಂಟಿ? ಚಂದ್ರಮುಖಿ ಅನ್ನೋದಿಲ್ವಪ್ಪ ನಾಟಕದಲ್ಲಿ ಇಟ್ಟಿಲ್ವಾ? ಹೇಳಿದ್ರ ಚಂದ್ರಮುಖಿ ಶಕಿ ಆಡ್ತಿರ್ಲಿಲ್ವಾ? ಇದಕ್ಕೆ ಹಿಂಗಾಡೆ ಅಲ್ಲ ಹಂಗೆ ಆಡ್ತಿದ್ದ ಅಲ್ಲಿ. ಅಲ್ಲ ನೀನ್ ಆಡೋದು ಹಂಗೆ ಕಂಡು ಸುಮ್ಮನಿರು. ನಾನೀಗ ಏನಾದ್ರು ಸ್ಟ್ರಿಕ್ಟ್ ಆಗಿ ಕುಂತ್ಕೊಂಡು ಆಡಿದ್ರೆ ಏನು ರಾಗ ತಾಳ ಲಯ ನಾಟಕ ಮುಗಿಬೇಕು ಅಂದಾಗ ಜನ ಎಲ್ಲ ಓಟ ಮನೆ ಕಡೆಗೆ ಮುಕ್ತಾಯ ಅಂತ. ಅಲ್ಲ ಕಯ್ಯ ನಗ್ತಿದ ಎಲ್ಲ ನಾ ಹೇಳ್ತಿದ್ರೆ ಪದವಾ. ಅಲ್ಲ ನಾನು ಆಡಿದ್ರೆ ಹೆಂಗ ಆಡ್ತೀರಿ ಅಂತ ನಿಮಗ್ ಗೊತ್ತು. ಅಲ್ಲಿ ನಾಟಕದಲ್ಲಿ ಆಡ್ತಿದ್ದು ಅಂತ ನಾ ಹೇಳ್ದಿ ಕಯ್ಯ. ಅವರು ಆದ್ರೆ ಜನ ಬೆಳಗಾನ ನೋಡಿದ್ರಲ್ಲಪ್ಪ ಹಂಗ ಆಡ್ತಿದ್ರು. ಎಲ್ಲ ನಿದ್ದೆ ಮಂಪ್ರ ಸುಮ್ಕೊಂತಿರವ್ರು ಬಾ. ಏ ಬುಡವ ನೀರ್ ಚಿಮುಗಿಸ್ತೇನೋ ಮಧ್ಯ ಹಿಂಗಾಡಿಸ್ತಿದ್ರು ಎಲ್ರಿಗೂ ಎಚ್ಚರ. ಇಲ್ಲ ಬಿಡು ಈಗ ಅದೇ ಯಾಕೆ ಬಂತ ಹೇಳಿ? ಈಗ ಅದೇ ಕಯ್ಯಾ ಚಂದ್ರ ಹೆಣ್ಣನ್ ಮಕ್ಕ ಕೋಲಿಸ್ತಾರ ಅಂತ ನಾ ಹೇಳಿದ್ದು ಅಲ್ವಪ್ಪ. ಆಯ್ತು ಈ ನಮ್ಗ ಅದೇನ ಮೇಷ್ಟ್ರ ಪಾಠ ಎಲ್ಲ ಮಾಡ್ತಿರ್ನಿಲ್ವಪ್ಪ ನಮ್ಗೆ? ಅದೇನ ಇದು ನಾಗಚಂದ್ರ ಅದೇನ ಪಂಪ ರಾಮಾಯಣ ಅದ್ರಲ್ಲೆಲ್ಲ ಬರೋದಿಲ್ವಾ ಸೀತೆನ ಓಡ್ಸೋದಕ್ಕೆ? ಅದೇನೋ ಹಿಂದು ಮುಖಿ ಅದೇನ ಹೇಳ್ತಿರ್ನಿಲ್ವಾ? ಹಿಂದು ಅಂದ್ರೆ ಏನ? ಹಿಂದು ಅಂದ್ರೆ ಏನ? ಚಂದ್ರ. ಚಂದ್ರ ಹೌದೇ ಗೊತ್ತಿರ್ಲಿಲ್ಲ ನಂಗೆ. ಟುಡ ಅನ್ಕೊಂಬಿಟ್ಟನೆ. ಟುಡ ಏನ? ಟುಡೆ ಇಂಗ್ಲಿಷ್ ನಾನು ಕಲಿಯ ಕಲ್ತ್ ಕತ್ತವನಲ್ಲ ಒಂದೊಂದ್ ಹೇಳ್ಕೊಡ್ತೀನಿ ಕಲ್ತ್ ಕತ್. ನಾಳೆ ಏನಂದಾರ ಇಂಗ್ಲಿಷ್ ನಾಗೆ? ನಾಳೆ ಹೇಳ್ಕೊಟ್ಟಿಯ ತೋಮ್ರೋ ಶರೀರ್ ಬಾಬಾ ಯವ್ವ ಅದು ನಾಳೆ ಹೇಳ್ತಾನ ಬಿಡು. ಮುಂದಿನ ವಾರ ಹೇಳಪ್ಪ ಓಲಿ. ಟುಮಾರೋ ಕಣ್ಣ ಟುಮಾರೋ ಟಮ್ರೋ ಟಮ್ರೋ ಅನ್ಬಿಟ್ಟು ಆಮೇಲೆ ಎಲ್ಲಾರು ಇಲ್ಲ ಕಣ್ಣ ಹೇಳ್ಕೊಟ್ಟಂಗೆ ಹೇಳ್ತೀನಿ ನಮ್ ಮೇಡಮ್ ಹೇಳ್ಕೊಟ್ರೆ ತಪ್ಪು ಬಿಡು. ಈಗ ನೋಡಪ್ಪ ಜಯಣ್ಣ, ಈಗ ಚಂದ್ರನ್ ಮ್ಯಾಕೆ ಅದೇನೋ ಮೊದಲು ಕಾಲಿಟ್ಟವ್ರು ಯಾರ ಅಂತ ನಮ್ಮೆಲ್ಲ ಓದ್ತಿರ್ನಿಲ್ವಾ? ಅದೇನೋ ಮೂನ್ ಅಂತಲೇ ಪಾಠ ಇತ್ಕವಲ್ವ. ಅದ್ರಲ್ಲಿ ಅದೇನು ಅಮೇರಿಕಾದವ್ರು ರಷ್ಯಾದವ್ರು ಅದೆಲ್ಲ ಹೋಗಿದ್ರಲ್ಲ, ಅದೇ ನೀಲ್ ಆರ್ಮ್ಸ್ಟ್ರಾಂಗ್ ಯೋರಿ ಗಗರಿನ್ ನಾಯಿನೂ ಕಳ್ಸಿದ್ರಂತಲ್ಲ ಲೈಕಾ ಲೈಕಾ ಅಲ್ವಾ ಜಯಣ್ಣ? ಮರ್ತ್ಬಿಟ್ಟಿದ್ದಯ್ಯಪ್ಪ ಈಗ ಸಿಂಹಶಿವಣ್ಣ ನೆನಪಿಸ್ಕಪ್ಪ. ಹಂಗಲ್ಲ ಈಗ ಅದನ್ನೆಲ್ಲ ನೆಪ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಮುಂದೆ ಒಂದು 30-40 ವರ್ಷ ಆದ್ಮೇಲೆ ಮಕ್ಕಳುಗಳಿಗೆ ಚಂದ್ರ ಅನ್ನೋ ಪಾಠ ಮಡಗಿದ್ರೆ ಇವ್ರ ಹೆಸರೆಲ್ಲ ಇರಕ್ಕಿಲ್ಲ. ಮತ್ತೆ ಯಾರ ಹೆಸರು ಇರ್ತದೆ ಹೇಳು? ನನ್ನ ಹೆಸರು ಇದ್ದದ. ನಿಂದು ನಂದು ಕಮಲಕ್ಕೊಂದು ಇರ್ತದೆ. ಕಡೆ ಹೋದವ್ರು ಏನ್ ಪರಕ್ ನಾಗ ಬರ್ನ ಇಲ್ಲ ಹಂಗೆ ಹೊಟ್ಟೋದ್ರು ಒಂದ್ಲಯ್ಯ. ಹಂಗಲ್ಲ ಹೇಳಿದ್ ಹಂಗ ಆಗ್ಬೇಕು ಅಂತ ಇತಿಹಾಸವ ಸೃಷ್ಟಿ ಮಾಡ್ಬೇಕು. ವಸ್ತು ವಸ್ತು ಹಿಂಗೆ ಮತ್ತ ಮೊನ್ನೆ ಹಿಂಗೆ ಮಾತಾಡ್ತಾ ಯಾರೊಬ್ರೊಂದು ವಿಚಾರ ಹೇಳ್ತಿದ್ರು. ಈಗ ಹಿಂದಿನ ಕಾಲದಾಗೆಲ್ಲ ನೋಡಪ್ಪ ನ್ಯಾಯ ಪಂಚಾಯತಿ ತೀರ್ಮಾನ ಇಂಥವನ್ನೆಲ್ಲ ಹಳ್ಳಿ ಕಡೆಲೆ ಮಾಡಾರಂತೆ. ಮೂಕಪ್ಪ ಈಗ ಮರನೇ ಸಾಕ್ಷಿ, ಈ ಮರ ಸಾಕ್ಷಿ, ಈ ಸೂರ್ಯ ಸಾಕ್ಷಿ, ಈ ಚಂದ್ರ ಸಾಕ್ಷಿ, ಹಿಂಗೆ ಪಂಚಭೂತಗಳ ಸಾಕ್ಷಿನಾಗೆ ಈಗ ಅವನು ಕಾಸು ಕೊಡೋದಾಯ್ತು, ಇನ್ನೇನೋ ಕೊಡೋದಾಯ್ತು, ಇನ್ನೇನೋ ಒಂದು ವಾಗ್ದಾನ ಕೊಡೋದಾಯ್ತು ಮಾಡ್ತಿದ್ರಂತೆ. ಅಂದ್ರೆ ಅಲ್ಲಿ ಸಾಕ್ಷಿಯಾಗಿ ನಿಂತವ್ರು ಮುಖ್ಯ ಆಗಲ್ಲ, ಅವ್ರ ಮನಸ್ಥಿತಿ ಮುಖ್ಯ ಆಯ್ತು ಇಲ್ವಾ. ಭಯ ಭಕ್ತಿ ಇತ್ತು ಕಂಡ್ಬಿಡು ಜಯಣ್ಣ ಅಲ್ಲಿ, ಈಗ ಮರ ಅಂತಂದ್ರೆ ಅಲ್ಲಿ ದೇವ್ರವ್ರೆ ಅಂತ ನಂಬಿಕೆ ಇತ್ತು ಅಲ್ವಪ್ಪ. ಹಳ್ಳಿ ಮರದಲ್ಲಿ ಒಂದ್ ದೇವ್ರದೆ, ದೇವನ್ ಮರದಲ್ಲಿ ಒಂದ್ ದೇವ್ರದೆ, ಎಲ್ಲಾ ಮರದಲ್ಲೂ ದೇವ್ರದೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ಭಯ ಭಕ್ತಿ ಇರ್ತಿತ್ತು, ತೆಪ್ಪ ಹೇಳ್ತಿರ್ನಿಲ್ಲ, ಸುಳ್ಳು ಹೇಳ್ಬಿಟ್ಟು ಸಾಧಿಸ್ಕೊಳಕ್ ಆಯ್ತಿರ್ನಿಲ್ಲ, ಸತ್ಯವೇ ಹೇಳ್ಬೇಕು. ಮತ್ತೆ ಪಂಚಾಯತಿದಾರರು ಹಂಗೆ ಇದ್ರಲ್ಲ ಜಯಣ್ಣ, ಆ ಹಳ್ಳಿ ಕಟ್ಟೆ ಮೇಲೆ ಕುಂತ್ಕೊಂಡು ಪಂಚಾಯತಿ ಹೇಳೋರುವೆ, ಅಪ್ಪೋಯ್ ನಾನು ಅದೇನ ಸತ್ಯ ಹೇಳೋ ಸ್ಥಾನದಲ್ಲಿ ಇವನಿ, ನಾನೇನಾರುವೆ ತೀರ್ಪ ತಪ್ಪ ಕೊಟ್ಬಿಟ್ರೆ ನನಗ್ ತೊಂದರೆ ಆಯ್ತೆ ಅಂತ ಭಯ ಇತ್ತು. ಹೌದು, ಊರವ್ರುವೆ ಆ ಯಜಮಾನನ್ ಮಾತ ಕೇಳರು, ಅಪ್ಪ ನಮ್ ಯಜಮಾನ ಹೇಳವನೆ ಅವನೇ ನಮ್ಗೆ ಅದೇನ ಹೇಳ್ತಿದ್ದಾರೆ ಇದೇನ ಈ ಸಿಟಿನಾಗ ಹೇಳ್ತಾರಲ್ಲ ನ್ಯಾಯ ಕೊಡವ್ರನ್ನ, ಜಡ್ಜು ಜಡ್ಜು ಅದ ಇನ್ನೊಂದ್ ಪದ ಹೇಳಿದ್ರೆ ಜಸ್ಟಿಸ್ ಅಯ್ಯ, ಜಸ್ಟಿಸ್ ಅಂದ್ರೆ ನ್ಯಾಯವ, ನ್ಯಾಯ ನ್ಯಾಯ ಅಂದ್ರೆ ಜಡ್ಜು ಅಂದ್ರೆ ನ್ಯಾಯವಾದಿ ಅಲ್ವಾ, ಅದಕ್ಕೆ ನ್ಯಾಯಾಧೀಶ ನ್ಯಾಯವಾದಿ ಅಂದ್ರೆ ನ್ಯಾಯಕ್ಕಾಗಿ ವಾದಿಸ್ತಾರ ನ್ಯಾಯರು ಅವರು, ಅದೇ ಸಾಕ್ಷಾತ್ ದೇವ್ರು ಅಂತ ಅನ್ಕೊಂತಿರ್ತಿದ್ರು. ಅವಾಗ ಪಂಚಾಯತಿ ಕಟ್ಟೆ ಬರಬೇಕು ಅಂತಂದ್ರೆ ಜಯಣ್ಣ ಎಷ್ಟು ಭಯ ಬೀಳ್ತಿದ್ರು ಜನ, ಅಪ್ಪೋಯ್ ನಮ್ ಮೇಲೆ ದೂರ ಕೊಟ್ಬಿಟ್ಟವ್ರೆ ಏನಾದ್ರೂ ನನ್ ತಪ್ಪ ನೋಡಿದ್ಬಿಟ್ರೆ ನಮ್ ಮನೆ ಹಾಳಾಯ್ತದೆ ಸುಟ್ಟೋಯ್ತದೆ ಅಂತ ಭಯ ಇರ್ತಿತ್ತು. ಈಗೇನಿದ್ದು ಜಯಣ್ಣ ಸುಳ್ಳನೇ ಸಾಧಿಸ್ಕೊಳಕ್ ಓಡಾಡ್ತಾರೆ ಜನ ಈ ಹಳ್ಳಿ ಕಡೆ. ಹೆಂಗೆಂಗ್ ಇರ್ತಾರೆ ಅವ್ರ ಕುಟುಂಬ ಏನು, ಅವ್ರ ಪರಿಸ್ಥಿತಿ ಏನು ಅನ್ನೋದು ಅಲ್ಲಿ ಕುಂತ್ಕತ್ತಿದ್ರಲ್ಲ ಅವ್ರಿಗೆ ಗೊತ್ತಿರೋದು. ಏನಪ್ಪ ನಮ್ ತಾತ ಒಂದು ಇದನ್ನ ಹೇಳವ, ಹಿಂದಿನ ಕಾಲದಾಗೆ ನ್ಯಾಯ ತೀರ್ಮಾನ ಹೆಂಗೆ ಕೊಡ್ತಾರೆ ಅಂತ ಇಬ್ರು ಎಣ್ಣೆಕಳುಗಳು ಇದನ್ನ ಹಾಕಿದ್ರಂತೆ, ನನಗೆ ದುಡ್ಡು ಕೊಟ್ಟು ವಾಪಸ್ ಕೊಟ್ಟಿಲ್ಲ ದುಡ್ಡು ಅನ್ಯಾಯ ಮಾಡೋರೆ ಅಂತ ಪಕ್ಕದ ಮನೆಯವ್ರ ಮೇಲೆ ಕೊಟ್ಟು ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ನ್ಯಾಯಾಧೀಶರು ಇಬ್ರು ಕರೆಸಿದ್ರಪ್ಪ ನ್ಯಾಯ ತೀರ್ಮಾನ ಮಾಡುವ ಅಂತ. ವಾದ ಪ್ರತಿವಾದ ಎಲ್ಲ ಆಯ್ತು, ಇವರು ದುಡ್ಡು ಇಸ್ಕೊಂಡವ್ರೆ ಅಂತ ಅವರು ಕೊಟ್ಟಿಲ್ಲ ಅಂತ, ದುಡ್ಡು ಕೊಡಕ್ ಅವ್ರತ ದುಡ್ಡಿದ್ರಲ್ವಾ ನಾನೆಂಗ್ ಇಸ್ಕೊಳ್ಳಿ ಅಂತ ಇವ್ರು, ಇಲ್ಲ ನಾನು ಕೊಟ್ಟಿದ್ದೀನಿ ಅಂತ. ಅವ್ರು ಹೆಂಗೆ ತೀರ್ಮಾನ ಮಾಡ್ಕೊಡ್ಬೇಕು, ಒಂದ್ ವಾರ ಬಿಟ್ಕೊಂಬನ್ನಿ ಅಂದ್ರು. ಆಮೇಲೆ ಬಂದಾಗ ಹೋದ ಸರಿ ಬಂದಾಗ ರಸ್ತೆ ಎಲ್ಲ ನೆಟ್ಗಿತ್ತಂತೆ, ಈ ಕಿತ ಬಂದಾಗ ರಸ್ತೆ ಪೂರ್ತಿ ಕೆಸರಂತೆ ಕೆಸರು. ಆಯ್ತಾ, ಇಬ್ರು ಆದಿಗ್ ಬರುವಾಗ ಎರಡು ಚೀಟಿನಾಗೆ ಒಂದು ಬಕೆಟ್ನಾಗೋ ಒಂದು ತಪ್ಲೆನಾಗೋ ನೀರಿಟ್ಬಿಟ್ಟು ಇಲ್ಲಿ ಇವ್ರ ಕಾಲು ತೊಳ್ಕೋಬೇಕು, ಈ ಕಡೆಗೆ ಇವ್ರ ಕಾಲು ತೊಳ್ಕೋಬೇಕು ಅಂತ ಚೀಟಿ ಮಡಗಿದ್ರಂತೆ. ಇಬ್ರುವೇ ಕಾಲು ತೊಳ್ಕೊಂಡು ಒಳಗೆ ಬಂದರು. ಆಮೇಲೆ ಎಟೋತಿನ ಮೇಲೆ ನ್ಯಾಯಾಧೀಶರು ಬಂದು ಈಕೆ ಹೇಳ್ತಿರ ಸುಳ್ಳು, ಈಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ರಂತೆ. ಅದೆಂಗೆ ಹೇಳಿದ್ರಿ, ಏನು ಗಲಾಟೆ ಎಲ್ಲ ಮಾಡಿದಾಗ ಕರ್ಕ ಹೋಗಿ ತೋರಿಸಿದ್ರಂತೆ. ಈ ಯಾರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ಲ ಅವ್ರು ಬರೀ ಒಂದೇ ಒಂದು ಚಮ್ ನೀರಲ್ಲಿ ಕಾಲು ತೊಳ್ಕೊಬಂದಿದ್ರಂತೆ, ಅಷ್ಟು ಕೆಸರಿದ್ರು. ಈ ಅಮ್ಮ ಆ ಕೊಡ ಪೂರ್ತಿ ಏನು ತಪ್ಪಲಿತ್ತಲ್ಲ ಅದೆಲ್ಲ ಪೂರ್ತಿ ಖಾಲಿಯಾಗಿ ಹೋಗಿತ್ತಂತೆ. ಅಂದರೆ ಅವ್ರು ತೋರಿಸಿ ಹೇಳಿದ್ರ ನೋಡಿ ಇದರಲ್ಲೇ ತಿಳ್ಕೊಳ್ಳಿ ಇವರು ದುಂದುವೆಚ್ಚ ಮಾಡ್ತಾರೆ, ಒಂದು ನೀರನ್ನೇ ಸದ್ಬಳಕೆ ಮಾಡಕ್ ಬರಕಿಲ್ಲ ಇವ್ರಿಗೆ ಅಂದ್ಮೇಲೆ ಮನೆನಾಗ ಹಣವ ಇಟ್ಕೊಂಡಿರಕ್ ಸಾಧ್ಯವ ಇವರು, ಹಂಗಾಗಿ ಈ ಅಮ್ಮನ ಹತ್ರ ದುಡ್ಡು ಇರಲ್ಲ ದುಡ್ಡು ಕೊಟ್ಟಿರಕ್ ಸಾಧ್ಯವೂ ಇಲ್ಲ ಅಂತ. ನೋಡಪ್ಪ ನ್ಯಾಯ ತೀರ್ಮಾನ ತೀರ್ಮಾನ ಮಾಡೋದು. ಈಗ ನಮ್ಮಲ್ಲೇ ಕುಲಗಳೆಲ್ಲ ಇರ್ನಿಲ್ವ ಜಯಣ್ಣ, ಕುಲಕ್ಕೆ ಒಬ್ಬ ಯಜಮಾನ ಇರೋನು ಅಲ್ವಪ್ಪ, ಅವ್ರ ಕುಲದವ್ರ ಕುಲಸ್ಥರಲ್ಲಿ ಏನೇನ್ ತಪ್ಪು ನೆಪ್ಪು ನಡೆದ್ರು ಅವ ಕರೆದ್ಬಿಟ್ಟು ನೋಡ ಹಿಂಗಲ್ಲ ಹಿಂಗೆ ಬದುಕಿ ಅಂತ ಹೇಳ್ಕೊಡೋರು. ಈಗ ಈ ಆಸ್ತಿ ಪಾಸ್ತಿ ಜಗಳ, ಮನೆಯಲ್ಲಿ ಗಂಡ ಹೆಂಡ್ತಿರ್ ಜಗಳ, ಮತ್ತೆ ಐಕ ಅಪ್ಪ ಉದಿರ್ ನೋಡ್ಕೊಳ್ಳದೆ ಇರೋದು, ಹಣ ಕೊಟ್ಟಿನ ಹೇಳ್ದಂಗೆ ಹಣ ಕೊಟ್ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳೋದು, ಇದೆಲ್ಲ ಅಲ್ಲಲ್ಲೇ ತೀರ್ಮಾನ ಮಾಡ್ಕೊಂಡ್ಬಿಡ್ತೀರ. ಅವಾಗ ಅಲ್ಲಕವ ಈ ಪೊಲೀಸ್ ಸ್ಟೇಷನ್ ಎಲ್ಲಿತ್ತು ಅವಾಗ? ಅದಕ್ಕೆ ಈ ಮಹದೇಶ್ವರನ ಕಾವ್ಯ ಕೇಳೋದಿಲ್ವ ಜಯಣ್ಣ ನಾವು ಪದವ ಕಥೆಯ? ಅಲ್ಲಿ ಸಂಕ ಮುಂಗೆ ಕೊಡಬಾರ್ದು ಕಷ್ಟವಾಗಿ ಕೊಟ್ಬಿಟ್ಟು ನೀಲಯ್ಯ ಆ ಯಜ್ಜನ್ ಬೇಟಾಗ ಹೋಗೋದಿಲ್ವಾ? ಅವಾಗ ಕೇಳ್ತಾನೆ ಅಮ್ಮ ಏನು ಒಂಟಿ ಸುಪ್ಪುಡ್ ಗುಡ್ನಲ್ಲಿ ನಿನ್ನ ಬುಟ್ಬಿಟ್ಟು ಹೊಟ್ಟೋಯ್ತೀನಿ, ರಾತ್ರಿಯೋ ಬೆಳಗ್ಗೆಯೋ ಮಳೆಯೋ ಚಳಿಯೋ ಯಾರಾದ್ರೂ ಬಂದ್ಬಿಟ್ಟು ನಿನ್ನಂತ ಸುಂದರಿಯ ಲಪ್ಟಾಯಿಸ್ಕೊಂಡು ಹೋಗ್ಬಿಟ್ರೆ ಹೆಂಗ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಯಾರೇನೇ ಮಾಡಿದ್ರು ನಾನು ಯಾರಿಗೂ ಸೋಲವಳಲ್ಲ, ನಾನು ಗಂಡುಳ್ ಗರ್ತಿ, ನಾನು ಪರರಿಗೆ ಸೆರ್ಗ ಆಸವಳಲ್ಲ ಅಂತ ನೀಲ ಹಿಂಗೆ ಹೇಳ್ತಾಳೆ ಅವಳು. ಒಪ್ಪದಿಲ್ಲ ಅಮ್ಮ, ಆವಾಗ ನೀನು ಭಾಷೆ ಕೊಡ್ಲೇಬೇಕು, ನೀನು ನಾನು ಪರರಿಗೆ ಸೇರಿಗೆ ಆಸದಿಲ್ಲ ಅಂತ ಕೇಳ್ಕತ್ತಾನಮ್ಮ. ಅವ ಯಾವ್ದೇ ಕಾರಣಕ್ಕೂ ಅವ ಸಂಕವ್ವ ಅವನಿಗೆ ಭಾಷೆ ಕೊಡೋದೇ ಇಲ್ಲ. ನನ್ನ ನಂಬು ನೀನು, ನಂಬಿಕೆ ಇಲ್ಲ ಅಂತಂದ್ರೆ ಏನ ಅದ್ ಬದುಕ ಅದು? ಅದಕ್ಕೆ ಒಳ್ಳೆ ಮಾತು ಅಲ್ವಾ, ಬದುಕು ಅಂದ್ರೆ ನಂಬಿಕೆ ಅಲ್ವಾ, ಜಗತ್ ನಿಂತಿರೋದೆ ಅದ್ರ ಮ್ಯಾಕೆ. ಅದಕ್ಕೆ ಅವಳು ಹೇಳ್ತಾಳೆ, ಅದ್ ಪದ ಬತ್ತದಲ್ಲಪ್ಪ ಅದು, ಕುಲದವ್ರನ್ನೆಲ್ಲ ಸೇರ್ಸಯ್ಯ, ನ್ಯಾಯನಾದ್ರೆ ಮಾಡ್ಸಯ್ಯ ಅಂತ ಹೇಳ್ತಾಳ ಅವಳು. ಹೇಳ್ಬಿಟ್ಟು ತಪ್ಪು ನೆಪ್ಪ ತೋರ್ಸಯ್ಯ ಹಂಗನ್ಬಿಟ್ಟು ಭಾಷೆ ಕೊಡೋಂತ ಹೆಣ್ಣು ನಾನಲ್ಲ ಅಂತನ್ಬಿಟ್ಟು ಅವನಿಗೆ ಸವಾಲ ಹಾಕ್ತಾಳೆ ಆಯ್ತಾ. ಆದ್ರೂ ನೋಡಪ್ಪ, ಕುಲ ಪದ್ಧತಿ ಇತ್ತಲ್ಲ ಹಿಂದೆ, ಸತ್ಯವಂತರು ಇದ್ದು ಕಣ್ಣ. ಈಗಲೂ ಅವರೇ ಕಣ್ಜಯ್ಯಪ್ಪ ಇಲ್ಲ ಅಂತ ಹೇಳ್ತಾ ಇಲ್ಲ ಕಣ್ಣ. ನೋಡ, ನನ್ನಿಂದ ಏನ ಕೆಲ್ಸ ಆಗ್ಬೇಕು ಹೊಗಳ್ತಾವನ ಅಂತ ಇಲ್ಲಕ್ಕಪ್ಪ, ನೀನು ಸತ್ಯವಂತ ಹಂಗೆ, ನೀನು ಸತ್ಯವಂತನಕ್ಕಪ್ಪ ಹಂಗ ಅನ್ಕೋಬೇಕು ಕಪ್ಪ ಇಲ್ವಾ. ಕಮಲಕ್ಕೂ ಸತ್ಯವಂತ ಅನ್ಕೋಬೇಕು ಅಲ್ವಾ, ಎಲ್ರೂ ಸತ್ಯವಂತರೆ. ಈಗ ನೋಡಪ್ಪ, ಯಾಕೆ ಹೇಳಿನಿ ಈ ಮಾತಾ ಅಂದ್ರೆ, ಎಷ್ಟೋ ಮಂದಿ ಏನಾಗ್ಬಿಟ್ಟದೆ, ಮನೆನಾಗೆ ಖರ್ಚು ಮಾಡಕ್ಕೆ ಕಾಸಿರಕ್ಕಿಲ್ಲ, ಜಗಳ ಆಡಕ್ಕೆ ಕಾಸಿರ್ತೈತ ಅವ್ರಿಗೆ, ತಕ ಹೋಯ್ತಾರೆ. ಅದೇನೋ ಉಗುರಾಗ ಹೋಗೋದು ಕೊಡ್ಲಿ ತಕ್ಕಂಡ್ರು ಅಂತಾರಲ್ಲ, ಹಂಗೆ ಬರ್ಲ ಅಲ್ಲೇ ನೋಡ್ಕತೀನಿ ನಿನ್ನ ಅನ್ನೋದು, ಅಲ್ಲಿ ತಗೋ ಕೇಸ್ ಹಾಕೋದು ಇಲ್ವಪ್ಪ. ಅದು ಅಕ್ಕಪಕ್ಕದವ್ರು ಕುಂತ್ಕೊಂಡು ಮಾತಾಡಿದ್ರೆ ಪರಿಹಾರ ಆಗೋಯ್ತದೆ, ನ್ಯಾಯ ಅವರೇ ಹೇಳ್ತಾರೆ. ಏನೋ ಅನ್ಸರ್ಸ್ಕೊಂಡು ಬದಿಕೊಂಡು ಹೋದ್ರೆ ಚಂದಾಗಿರ್ಬೋದು, ಇಲ್ಲ ಅಂದ್ರೆ ಏನಾಯ್ತದ ಹೇಳು? ಈ ಒಂದು ಸಮಯ ದುಡ್ಡು ಎಲ್ಲ ಹೋಯ್ತದೆ, ನೆಮ್ಮದಿ ಮತ್ತೆ ಗೆದ್ದ ಮೇಲೆ ಏನು ಅವನ್ಗೇನ್ ನೆಮ್ಮದಿ ಇರ್ತದ? ಅದೇ ಹೇಳೋದಿಲ್ವಪ್ಪ, ದುಡ್ಡು ಇರಕ್ಕೂ ಇಲ್ಲ ಹೇಳಪ್ಪ. ಅದೇ ಕೋರ್ಟ್ ಕಚೇರಿ ಎದ್ದವ್ರ ಕತೆ ಹೆಂಗೆ ಅಂದ್ರೆ, ಗೆದ್ದವನ್ ಸೋತ ಸೋತವ್ ಸತ್ತ ಅಂತ ನೋಡ್ದಲ್ವಪ್ಪ. ಈ ನ್ಯಾಯ ಪಂಚಾಯತಿ ಅಂತಿದಂಗೆ ನೆಪ್ಪ ಆಯ್ತು ನೋಡು. ಈ ಕನಕದಾಸ್ ಜಯಂತಿ ಇಲ್ಲಿ ಜಯಣ್ಣ, ಅದೇ ಮೈಸೂರ್ನಾಗ ಹೋಗಿದ್ವಲ್ಲಪ್ಪ, ಫಂಕ್ಷನ್ ಮಾಡಿದ್ರಲ್ಲ, ಅದ ಯಾರನ್ನ ಕರೆಸಿದ್ರು ಕಾಯ ಹೇಳ್ತಿರ್ನಿಲ್ವಾ, ಈ ರಾಗಿ ಮತ್ತೆ ಭತ್ತ ಅಕ್ಕಿ ಕಾಂಪಿಟೇಷನ್ ಶುರು ಆಗ್ಬಿಟ್ಟು, ನಾನ್ ಹೆಚ್ಚು ನೀನ್ ಹೆಚ್ಚು, ರಾಗಿಗೂ ಬತ್ಕು ಮೂಕಯ್ಯ ಯಾರ ಶಕ್ತಿ ಆಗಿರೋದು. ಆವಾಗ ಅದನ್ನ ಜೈಲ್ಗೆ ಹಾಕ್ಬಿಟ್ರಂತೆ ಇಬ್ರಿಗೂ, ಒಂದ್ ಕಡೆ ರಾಗಿಗೆ ಒಂದ್ ಕಡೆ ಭತ್ತಕ್ಕೆ ಅಕ್ಕಿಗೆ ಹಾಕ್ಬಿಟ್ಟು, ಆಮೇಲಿಂದ ರಾಜ ಪರೀಕ್ಷೆ ಮಾಡ್ತಾನೆ, ಯಾವುದು ಇದು ನಮ್ಗೆ ಶಕ್ತಿ ಕೊಡೋದು ಅಂತ. ಆಮೇಲೆ ರಾಗಿನೇ ಅಂತಂದಂತೆ, ಅಂದ್ರೆ ಬಡವರು ತಿನ್ನೋದು ಇದು, ಅದಕ್ಕೆ ಇದು ಅನ್ನ ತಿಂದ್ರೆ ಏನು ಗಟ್ಮುಟ್ಟಿ ಆಗೋದಿಲ್ಲ ದೇಹ, ರಾಗಿ ತಿನ್ಬೇಕು ಅಂತ ಅನ್ಕೊಂಡು ನೋಡ್, ಅಲ್ಲೇ ಪಂಚಾಯತಿ ತೀರ್ಮಾನ ಮಾಡ್ಕೊಂಬಿಟ್ರು ನೋಡಪ್ಪ. ಆಗ್ಲಿ ನೋಡ್ದವ ಮತ್ತೆ ಸತ್ತರಿ ಚಂದ್ರ ಸತ್ಯ ನೋಡಕ್ ಹೋಗ್ಬಿಟ್ಟು ಎಷ್ಟ ಇಲ್ಲ ಪಡೆಪಾಟ್ಲು ಪಟ್ನಲ್ಲಪ್ಪ, ಹೆಂಡತಿ ಕಳ್ಕಂಡ, ಮಗನ್ ಕಳ್ಕಂಡ, ರಾಜ್ಯ ಕಳ್ಕಂಡ, ಅದು ಪರೀಕ್ಷೆ ಕಂಬಿಡ ಪರೀಕ್ಷೆ ಕಯ್ಯ, ಆಮೇಕೆಲ್ಲ ವಾಪಸ್ ಬತ್ತಾರಲ್ಲ. ಹೆಂಗ್ ವಾದ ಮಾಡಿದ್ರು ಈ ಸ್ವಾಮಿ ಮತ್ತೆ ವಸಿಷ್ಠ ಹೇಳಿದ್ದಕ್ಕೆ ಅಂದ್ರೆ, ಸತ್ಯವಂತರು ಕಷ್ಟವ ಅನುಭವಿಸ್ಬೇಕಾಯ್ತದೆ, ಕೊನೆಗೆ ಎಲ್ಲ ಸುಖ ಆಯ್ತದೆ. ಎಲ್ಲದ ಯಾವ್ದ ಸತ್ಯ, ಸತ್ಯಮೇವ ಜಯತೆ ಅಂತ ಹೇಳಿರುವಪ್ಪ ದೊಡ್ಡವರು. ಅದ್ಯಾದ್ರಲ್ಲ ಅದಲ್ಲಪ್ಪ ಪುಸ್ತಕದಲ್ಲಿ, ಪುಸ್ತಕದಾಗಲ್ಲ ಅದೇನೋ ಹೇಳ್ತಾರಲ್ಲ ಪುಸ್ತಕದಾಗ ಐತೆ. ಹ್ಮ್ ಕಯ್ಯ, ಭಗವದ್ಗೀತೆನಾ ಮತ್ತೆ ಈಗ ರಾಮಾಯಣ ಮಹಾಭಾರತದಲ್ಲೆಲ್ಲ ನೋಡಪ್ಪ, ಸತ್ಯಕ್ಕೆ ತಾನೆ ಜಯ ಸಿಗೋದು. ಐದ ಹಳ್ಳಿಯ ಕೋಟ್ಪೋಟ್ ಇದ್ದಿದ್ರೆ ಯಾವ್ದ ಐದು ಬಾಡು, ಬಾಡು ಅಂತಂದ್ರೆ ಬಾಡ, ಬಾಡ ಅಂದ್ರೆ ಹಳ್ಳಿ ಕೇಳೋದು ಪಾಂಡವರು. ದುರ್ಯೋಧನ ಅದನ್ನು ಕೊಡಲ್ಲ ಹೋಗು ಅಂತಂದ, ಏನಾಗ್ಬಿಡ್ತು, ಯಾಕೆ ನಿಮ್ಗೆ ಯಾಕೆ ಕೊಡ್ಬೇಕು ಆಸ್ತಿಯ ಅಂತ, ಹಂಗೆ ಏನು ದೊಡ್ಡ ಯುದ್ಧನೇ ಆಗ್ಬಿಡ್ಬಿಲ್ಲ. ಎಷ್ಟು ನ್ಯಾಯವಾಗಿ ಸತ್ಯವಾಗಿ ನಡ್ಕೊಂಡ್ರೆ ಯಾವ ಕಾಲದಾಗೂ ಚೆನ್ನಾಗಿರ್ಬೋದು ಇಲ್ವೇನಪ್ಪ. ಈಗ ನಾನು ನ್ಯಾಯವಾಗಿದ್ದೀನಿ ಅಂತ ಹೇಳ್ಬಿಟ್ಟಿದ್ಯಾ, ನೀನು ನ್ಯಾಯವಾಗದೀಯ, ಕಮಲಕ್ನು ನ್ಯಾಯವಾಗವಳ, ಈಗ ಇದೇ ಕುಸಿಗೆ ಎಲ್ರು ನ್ಯಾಯವಾಗಿ ಏನಾರ ಚಂದಾಗಿರ ತಯಾರಿಸ್ಕೊಂಡ್ ಕೊಡುದ್ ಬಿಡಮ್ಮ. ಅಲ್ಲಕ್ಕಪ್ಪ ಹೇಳಿ ಇಷ್ಟೊತ್ತಿ ಟೇಮ್ ಆಗದೆ, ಟೇಮ್ ಆಗಿದ್ದು ಮತ್ತೆ ಅಷ್ಟೊತ್ತ ಆಗ್ಬಿಡ್ತಪ್ಪ ಟೇಮ್. ಕಣ್ಣ ನೀನ್ ಮಾತಾಡ್ತಾ ಮಾತಾಡ್ತಾ ನೀನ್ ಹೇಳಿದ ಕತೆ ಕೇಳ್ತಾ ಕೇಳ್ತಾ ಗೊತ್ತೇ ಆಗ್ಲಿಲ್ಲ ನೋಡು. ಟುಡೇ ಹೋಗ್ಬಿಟ್ಟು ಟುಮಾರೋ ಟಾಮ್ರೋ ಬಂದ್ಬಿಟ್ಟದೆ. ಟಾಮ್ರೋ ಟಾಮ್ರೋ ಅವ ಏನಾರ ತಕಬಾ ಅಲ್ಲಕವ್ವ ಅದೇನೋ ಅದೇನೋ ಅಲಸಲನ್ ತರಿಸ್ದಲ್ಲವ್ವ ಅದೆಲ್ಲ ಕೋಲಾರ ತುಮಕೂರ್ ದಿಕ್ಕೆ ಹೋಗಿದ್ದಿ ಕೊಟ್ ಕಳ್ಸವ್ರೆ ಚಂದ್ರಲ್ಸು ಅತ್ತಕ್ಕೊತ್ತಾಯ್ತು ನಿನ್ಗೆ ಗಮ ಗಮ ಅಂತ ನಿಲ್ವಾ ಅವು ಆಷಾಢದ ಪೂಜೆ ಅಂತ ತಂಬಿಟ್ಟು ಗಿಂಬಿಟ್ಟು ಏನ್ ಮಾಡಿಲ್ವೇ ಮಾಡಿದೀನಿ ಕಣ್ಣಣ್ಣ ಚಾಮುಂಡವಂಗೆ ಆರತಿ ಮಾಡಕ್ ಮಾಡಿದ್ದೆ ಈಗ ನಾವೊಂದು ಪಂಚಾಯತಿಯ ನೆಡ್ಸಿ ನ್ಯಾಯ ಕೇಳ್ಬೇಕೀಗ ನಾನೊಂದ್ ಕೇಳಿದ್ರೆ ನಮ್ಮ ಜಯಣ್ಣ ಒಂದ್ ಎರಡು ಕೊಟ್ಟೇನು ಬಿಡೋಣ ಅದ್ಯಾಕಂಗಂದ್ಯಾಲ್ವಾ ಮೂರನೇದು ತತ್ತಳೆ ಎರಡು ತಿಂದಾದ್ಮೇಕೆ ಏನವ ಏನಾರ ಖಾರಕ್ಕೆ ಏನಾರು ವಸಿ ಕೊಡ್ತೀನಿ ನಾನ್ ಕಾಫಿ ಹಿಂದೆ ಅಲ್ಲೇ ಕಾಫಿನೂ ಕೊಡ್ತೀನಿ ಈಗ ನೀವ್ ಹೊಲ್ಸ್ನಣ್ ತಿನ್ಬಿಟ್ಟು ತಂಬಿಡ್ ತಿನ್ಬಿಟ್ಟು ಸೀದಾ ಕಾಫಿ ಕುಡಿಯಕ್ ಆಗಲ್ಲ ಮದ್ದು ಖಾರ ಬೇಕಲ್ಲ ಉಪ್ಪೆಸ್ರ ಖಾರವಾ ಅಲ್ಲ ಹಸಿಮೆಣಸಿನ್ಕಾಯಿ ಕೊಟ್ಟೆ ನೀರು ಅಯ್ಯೋ ಈಗಲೇ ತುಟಿ ಎಲ್ಲ ಉರಿತಾ ಕೂತದ ಬಾಯೆಲ್ಲ ಒಡ್ಕೊಂಡು ಹಸಿಮೆಣಸಿನ್ಕಾಯಿ ಕೊಟ್ಬಿಟ್ರೆ ನೆಗಿಬೇಕಾಯ್ತ ಕಣ ಬೇರೆ ದಿನ ಏನಾರು ತಕೊಂಬವಾಣ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನನ್ನ ಹೆಸರು ಯೋಗೇಶ್ ಜಿ ಎಸ್ ಅಂತ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ಈಗ ನನ್ನ ಒಂದು ಏನು ತಿಳಿಸೋದು ಏನು ಅಂತಂದರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ನವೆಂಬರ್ ತಿಂಗಳಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗುತ್ತೆ ಇಲ್ಲಿ ಈ ಕೃಷಿ ಮೇಳದಲ್ಲಿ ಹಲವಾರು ತಂತ್ರಜ್ಞಾನಗಳು ತಾಂತ್ರಿಕ ಉತ್ಪನ್ನಗಳು ತಾಂತ್ರಿಕತೆಗಳ ಒಂದು ಪ್ರದರ್ಶನವನ್ನು ಮತ್ತು ರೈತ ವಿಜ್ಞಾನಿಗಳು ಮತ್ತು ಏನು ವಿಸ್ತರಣಾ ಕಾರ್ಯಕರ್ತರು ವಿಸ್ತರಣಾ ಅಧಿಕಾರಿಗಳು ಇವರ ಒಂದು ಚರ್ಚಾಗೋಷ್ಠಿಗಳನ್ನು ಕೂಡ ಏರ್ಪಡಿಸಲಾಗುತ್ತೆ ಮತ್ತು ಪ್ರಗತಿಪರ ರೈತರ ಒಂದು ಅನುಭವಗಳು ಮತ್ತು ಅದಲ್ಲದೆ ಮುಖ್ಯವಾಗಿ ಉತ್ತಮವಾದಂಥ ತಂತ್ರಜ್ಞಾನಗಳು ಏನು ಕೃಷಿ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯದಿಂದ ಆಗ್ಬೋದು ರೈತರಿಂದ ಆಗ್ಬೋದು ಅಥವಾ ಉನ್ನತವಾದಂಥ ಸಂಸ್ಥೆಗಳಿಂದ ಆಗ್ಬೋದು ಅವುಗಳ ಪ್ರಾತ್ಯಕ್ಷಿಕೆಗಳು ಹಲವಾರು ನಿದರ್ಶಿಸಲಾಗುತ್ತೆ ರೈತ ಬಾಂಧವರು ಇಲ್ಲಿ ಭಾಗವಹಿಸಿ ಇದೇ ಒಂದು ಬಳಕೆ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೇ ಕೃಷಿ ಮೇಳ ಒಂದು ಆಯೋಜಿಸಲಾಗಿ ಒಂದು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ರೈತ ಮತ್ತು ಉತ್ತಮ ರೈತ ಮಹಿಳೆ ಅನ್ನತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಕೂಡ ಇರ್ತದೆ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಡಾಕ್ಟರ್ ದ್ವಾರಕಿನಾಥ್ ಉತ್ತಮ ರೈತ ಪ್ರಶಸ್ತಿ ಮಾನ್ಯ ಎಚ್ ಡಿ ದೇವೇಗೌಡ ಅವರ ಹೆಸರಿನಲ್ಲಿ ಉತ್ತಮವಾದಂಥ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ಇರ್ತದೆ ಅದೇ ರೀತಿ ಡಾಕ್ಟರ್ ಎಂ ಎಚ್ ಮರಿಗೌಡ ಅತ್ಯುತ್ತಮ ರಾಜ್ಯ ಮಟ್ಟದ ತೋಟಗಾರಿಕಾ ರೈತರ ಪ್ರಶಸ್ತಿ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಉತ್ತಮ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ಕೂಡ ಇರುತ್ತದೆ ಸೊ ಈ ಎಲ್ಲ ಒಂದು ಏನು ಪ್ರಶಸ್ತಿಗಳ ಏನು ಅರ್ಜಿ ಆಹ್ವಾನಿಸಲಾಗಿದೆ ಈ ಅರ್ಜಿಗಳನ್ನು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಆಯಾ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಕೃಷಿ ಇಲಾಖೆಗಳು ಹಾಗೂ ತೋಟಗಾರಿಕಾ ಇಲಾಖೆ ಮೀನುಗಾರಿಕಾ ಇಲಾಖೆ ಪಶುಸಂಗೋಪನಾ ಇಲಾಖೆ ಈ ರೀತಿ ಅಭಿವೃದ್ಧಿ ಇಲಾಖೆಗಳಲ್ಲಿ ಈ ಅರ್ಜಿಗಳ ಲಭ್ಯತೆ ಇರ್ತದೆ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಒಂದು ಏನು ಒಂದು ಅರ್ಜಿಗಳನ್ನು ಹಾಕಬೇಕಾಗುತ್ತೆ ಪ್ರಶಸ್ತಿಗೆ ಚಾಮರಾಜನಗರ ಜಿಲ್ಲೆಗೆ ನಾನು ಪ್ರತ್ಯೇಕವಾಗಿ ಹೇಳ್ತಿದ್ದೀನಿ ಆಗಸ್ಟ್ 15 ಒಳಗಡೆ ನಮಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದೇ ರೀತಿ ರಾಜ್ಯ ಮಟ್ಟದ ಏನು ಬೆಂಗಳೂರು ಕೃಷಿ ವಿಜ್ಞಾನದಿಂದ ಕೊಡ್ತಿದ್ದಾರೆ ಡಾಕ್ಟರ್ ದ್ವಾರಕಿನಾಥ್ ಶ್ರೀ ಎಚ್ ಡಿ ದೇವೇಗೌಡ ಡಾಕ್ಟರ್ ಎಂ ಎಚ್ ಮರಿಗೌಡ ಮತ್ತು ಕೆನರಾ ಬ್ಯಾಂಕ್ ಪ್ರಾಯೋಜಿತ ಪ್ರಶಸ್ತಿಗಳನ್ನ ಕೊಡ್ತಿದ್ದಾರೆ ಅದನ್ನು ಕೂಡ ಜುಲೈ 31 ಒಳಗಡೆ ಎಲ್ಲ ಇಲಾಖೆಗಳಿಂದ ಮತ್ತು ಕೃಷಿ ವಿಜ್ಞಾನ ತೆಗೆದುಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಅಲ್ಲೇ ವಾಪಸ್ ನೀಡಬೇಕಾಗಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸಬೇಕಂತ ಮೊಬೈಲ್ ಸಂಖ್ಯೆ 77 60 84 68 ಮತ್ತೊಮ್ಮೆ ಹೇಳ್ತೀನಿ ಮೊಬೈಲ್ ಸಂಖ್ಯೆಯನ್ನು 77 60 84 66 68 ನಮಸ್ಕಾರಗಳು ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕೃಷಿ ಲೋಕ ಕೇಳಿದಿರಿ ಪ್ರಸ್ತುತಿ ಆರ್ ಲೋಕೇಶ್ವರಿ ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 14 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಶುಂಠಿ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಉಮಾಶಂಕರ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ನಾವೇನ್ ಮಾಡಬೇಕು ಅಂತಂದ್ರೆ, ಕೃಷಿ ಸುಣ್ಣ ಹಾಕಿ ಉಳುಮೆ ಮಾಡಿದಂತ ಒಂದು 10 ದಿನಗಳ ಅಂತರದಲ್ಲಿ ಬ್ಲೀಚಿಂಗ್ ಪೌಡರ್, ತಾವೆಲ್ಲರೂ ಕೇಳಿರ್ಬೋದು, ನಮ್ಮ ಮನೆ ಮುಂದೆ ಪಾಚಿ ಕಟ್ಕೊಳ್ತು ಅಂತಂದ್ರೆ ಅದನ್ನ ಕ್ಲೀನ್ ಮಾಡಬೇಕು ಅಂತಂದ್ರೆ ಬ್ಲೀಚಿಂಗ್ ಪೌಡರ್ ಅನ್ನ ನಾವು ಉಪಯೋಗಿಸ್ತೀವಿ. ಆ ಬ್ಲೀಚಿಂಗ್ ಪೌಡರ್ನ ಎಷ್ಟು ಪ್ರಮಾಣದಲ್ಲಿ ಅಂತಂದ್ರೆ 8-10 kg 1 ಎಕರೆಗೆ ಆ ಬ್ಲೀಚಿಂಗ್ ಪೌಡರನ್ನ ಮರಳಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ನಮ್ಮ ಎಲ್ಲಾ ಜಮೀನಿಗೂ ಸಹ ಎರಚ್ಕೋಬೇಕಾಗತ್ತೆ. ಇದು ನಮ್ಮ ಭೂಮಿ ಸಿದ್ಧತೆ ಆಯ್ತು. 15ರಂದು ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನುಮರಿ ಸಾಗಾಣಿಕೆ ಹಾಗೂ ದಾಸ್ತಾನು ಕ್ರಮಗಳನ್ನು ಕುರಿತು ಹಾಸನ ಜಿಲ್ಲಾ ಮೀನು ಕೃಷಿ ಉಪನಿರ್ದೇಶಕರಾದ ಎನ್ಎಸ್ ಪ್ರೀತಾ ಅವರೊಂದಿಗೆ ಸಂದರ್ಶನ. ಹಿಂದೆ ಎಲ್ಲ ನಾನು ಏನು ಹೇಳ್ದೆ, ಈಗ ನದಿ ಭಾಗದಲ್ಲಿ ಈಗ ಸ್ವಾಭಾವಿಕವಾಗಿ ನಾವು ಮೀನು ಮರಿಗಳನ್ನ ಸಂಗ್ರಹಿಸಿ ನಾವು ದಾಸ್ತಾನು ಮಾಡ್ತಿರ್ದಂಥ ಸಂದರ್ಭದಲ್ಲೆಲ್ಲ ಹಿಂದೆ ಇಲಾಖೆಲೂ ರೌಂಡ್ ಕಂಟೈನರ್ಸ್, ಓಪನ್ ಕಂಟೈನರ್ಸ್ನ ಯೂಸ್ ಮಾಡ್ತಾ ಇದ್ರು ಸರ್. ತೆರೆದ ಪಾತ್ರೆಗಳು, ಈ ಮಣ್ಣಿಂದು ಮಡಿಕೆಗಳು ಹಿಂದೆ ಎಲ್ಲ ಇನ್ನೂ ಈಗಲೂ ಇಲಾಖೆಯಲ್ಲಿ ಇದೆ. ಅದು ಹಳೆ ಸೀಸದ್ದು ಇದ್ರು ಟಿನ್ ಕ್ಯಾರಿಯರ್ಸ್, ಅದರಿಂದ ಏನಾಗ್ತಿತ್ತು ಅಂದರೆ ಈ ಅವಕ್ಕೆ ಆಕ್ಸಿಜನ್ ಪ್ರಮಾಣ ಅತಿ ಹೆಚ್ಚಾಗಿ ಸಿಗ್ತಾ ಇರಲಿಲ್ಲ. 16ರಂದು ಬುಧವಾರ ಬಸವನ ಹುಳುಗಳ ಸಮಗ್ರ ಹತೋಟಿಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ. ಸುಮಾರು 1979ರಲ್ಲಿ ನಮ್ಮ ದೇಶದಲ್ಲಿ ಡಾಕ್ಟರ್ ವೀರೇಶ್ ಅವರು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಈ ಒಂದು ಬಸವನ ಹುಳು ನಮ್ಮ ತೋಟದಲ್ಲಿ ಅಥವಾ ತೋಟದ ಅಂಗಳದಲ್ಲಿ ಗಿಡಗಳನ್ನು ತಿಂತಾ ಇದೆ, ಅಲಂಕಾರಿಕ ಗಿಡಗಳನ್ನು ತಿಂತಾ ಇದೆ ಅಂತ ಮೊದಲ ಬಾರಿ ಗುರುತಿಸಿದ್ರು. ಅದರ ನಂತರ ಇವುಗಳ ಸಂತತಿ ಭಾಳ ವ್ಯಾಪಕವಾಗಿ ಕಾಣಿಸ್ಕೋತಾ ಇದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಕಾಫಿ ಅಥವಾ ಮಲೆನಾಡಿನ ನಮ್ಮ ಮೆಣಸು ಅಥವಾ ಏನು ಏಲಕ್ಕಿ ಈ ಬೆಳೆಗಳಲ್ಲಿ ಇದೊಂದು ಪ್ರಮುಖ ಪೀಡೆಯಾಗಿದೆ. ಅದರ ಜೊತೆಗೆ ಶುಂಠಿ ಅರಿಶಿನದಲ್ಲೂ ಕೂಡ ಇದರ ಹಾವಳಿ ತುಂಬ ಹೆಚ್ಚಾಗ್ತಾ ಇದೆ. ಜುಲೈ 17 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯ ಅವಲೋಕನ ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಸಪ್ನ, ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಹಿರಿಯ ತಾಂತ್ರಿಕ ಅಧಿಕಾರಿ ಎಸ್ವಿ ರಾಘವೇಂದ್ರ ಹಾಗೂ ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು. ಕೇಂದ್ರೀಯ ಆಹಾರ ಸಂಶೋಧನಾಲಯದ ತಂತ್ರಜ್ಞಾನಗಳು ಸಮಾಜಕ್ಕೆ ಮುಟ್ಟಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಈ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಈ ಒಂದು ಅಭಿಯಾನದ ಭಾಗಿದಾರರಾಗಿ ನಮಗೆ ಮುಖ್ಯವಾಗಿ ಆಕಾಶವಾಣಿ ಇರುವಂಥದ್ದು ನಮಗೆ ತುಂಬ ಪರಿಣಾಮಕಾರಿ ಅಂತ ಅನ್ನಿಸ್ತು. ಒಂದೇ ಒಂದು ಆಕಾಶವಾಣಿಗೆ ತಲುಪಿಸೋ ಮೂಲಕ ಅದು ನಾಡಿನಾದ್ಯಂತ ಅದನ್ನು ತಲುಪುತ್ತೆ. ಜೊತೆಗೆ ಈ ಒಂದು ತಂತ್ರಜ್ಞಾನವನ್ನು ಬಳಸುವಂಥ ಅಂತಿಮ ಭಾಗಿದಾರರಾದಂಥ ರೈತರಿರ್ಬೋದು, ಉದ್ಯಮಿಗಳಿರ್ಬೋದು, ಸ್ವಸಹಾಯ ಸಂಘದ ಮಹಿಳೆಯರಿರ್ಬೋದು, ಇವರೆಲ್ಲರೂ ಕೂಡ ಇದನ್ನು ಅವರವರ ಸ್ಥಳದಲ್ಲೇ ಕೂತು ಅದರ ಬಗ್ಗೆ ಒಂದು ತಾಂತ್ರಿಕ ಮಾಹಿತಿಯನ್ನು ಪಡೆಯಲಿಕ್ಕೆ ಕೊಟ್ಟಂಥ ಅವಕಾಶ ತುಂಬ ಮಹತ್ವವಾಗಿದೆ. ಜುಲೈ 18 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಬೋರಯ್ಯ. ನಂತರ ನಮ್ಮ ನಿಲಯದಿಂದ ಪರಾಗ, ಬೇಸಾಯದ ಬದುಕು ಸರಾಗ. ಯಾವಾಗ ನಾವು ಬದುಗಳನ್ನು ಹಾಕ್ಕೊಳ್ತೀವಿ, ಬದುಗಳ ಮುಖಾಂತರ ಹೆಚ್ಚಾದಂತಹ ನೀರು ಏನು ಮೇಲ್ಗಡೆ ಇರತಕ್ಕಂತಹ ಜಮೀನುಗಳಿಂದ ಕೆಳಗಡೆ ಜಮೀನುಗಳಿಗೆ ಹರಿದಾಗ ಒಂದು ಮಣ್ಣಿನ ಕೊಚ್ಚಣೆ ಉಂಟಾಗ್ತದೆ, ಕೆಳಗಡೆ ಇರತಕ್ಕಂಥ ಜಮೀನುಗಳು ಜಲಾವೃತವಾಗ್ತವೆ, ಅಲ್ಲಿರ್ತಕ್ಕಂಥ ಬೆಳೆಗಳಿಗೆ ಶೀತಾಂಶ ಹೆಚ್ಚಾಗ್ತದೆ, ಮಣ್ಣಿನ ಕಣಗಳು ಕೊಚ್ಕೊಂಡು ಹೋಗೋದ್ರ ಜೊತೆಗೆ ನಾವು ಹಾಕಿದಂಥ ಸಾವಯವ ಗೊಬ್ಬರ ಇರ್ಬೋದು, ರಾಸಾಯನಿಕ ಗೊಬ್ಬರ ಇರ್ಬೋದು, ಅವೆಲ್ಲವೂ ಸಹಿತ ಕೊಚ್ಕೊಂಡು ಹೋಗೋದ್ರಿಂದ ನಮಗೇನಾಗ್ತದೆ, ಉತ್ತಮ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಜುಲೈ 19 ಶನಿವಾರ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಚಾಮರಾಜನಗರ ತಾಲೂಕು ಹರವೆ ಹೋಬಳಿ ಅರಳಿಕಟ್ಟೆ ಗ್ರಾಮದ ಸದಾಶಿವಪ್ಪ ಮತ್ತು ಅವರ ಮಗ ಸಂಜೀವ್ ಕುಮಾರ್. ವ್ಯವಸಾಯ ಗೀಟಲ್ಲ ಅಂತ ಸರ್ ಅವರು. ನನಗೆ ಅವ್ರ ಗೀಟಲ್ವಲ್ಲ ಸರ್, ಅವ್ರಿಗೆ ಗೀಟ್ತಾ ಇಲ್ಲ. ಹೆಣ್ಣು ಕೇಳಕ್ ಹೋಗಿದ್ದೀರಾ? ಅಯ್ಯೋ ಹೋಗಿದ್ರೆ ಎಲ್ಲ ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾನೋ ನಿಮ್ಮ ಹುಡುಗ, ಎಲ್ಲಿದ್ದಾನೋ, ಮೈಸೂರ್ಲಿದ್ದಾನ, ಬೆಂಗಳೂರ್ಲಿದ್ದಾನ, ಇದನ್ನೇ ಹೇಳೋದು ಅವರು. ಹೌದಾ? ರೈತರು ಹಂಗೆ ಅಂತಾರಿಯ? ರೈತರ ಮಕ್ಕಳನ್ನೇ ರೈತರಿಗೆ ಕೊಡ್ತಾ ಇಲ್ಲ ಸರ್. ನಾವು ಬೇರೆಯವ್ರ ಮಕ್ಕಳು ಬೇಡಿ ನಾವ್ಗ, ಈಗ ನೀವು ಕೆಲಸದಲ್ಲಿರೋಂಥವ್ರ ಮಕ್ಕಳು ಬೇಡಿ ನಾವ್ಗ, ರೈತರಾಗಿ ನಮ್ಮಾಗಿ ರೈತರಾಗಿ ಇರ್ತಾರಲ್ಲ ಅವ್ರ ಮಕ್ಕಳು ಕೊಟ್ಟರೆ ಸಾಕು. 20ರಂದು ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ನಿಮ್ಗೆ ಬೇಕಾದಾಗ ಹಣ ತಗೋಬಹುದು, ಯಾವಾಗ ಬೇಕಾದ್ರೂ. ಈಗ ನಿಂಗೆ ಒಬ್ರಿಗೆ ದುಡ್ಡು ಬೇಕು, ಒಬ್ರಿಗೆ ಎ ಟಿ ಎಂ ಕಾರ್ಡ್ ನಂಗೆ ಹೋಗಿ ಬಳಸ್ಕೋಬಹುದು, ತಗೊಂಡು ಒಂದು ವರ್ಷದಾಗೆ ಆ ಬೆಳೆಯ ಬೆಳೆದು ವಾಪಿಸ್ ಕೊಟ್ಬಿಟ್ರೆ ಬಡ್ಡಿ ಇರಕ್ಕಿಲ್ಲ. ಸರಿ, ಆಮೇಲೆ ಕೊಟ್ಟರೋದಕ್ಕಿಂತ ಇನ್ನೂ ಅಪಾರವಾಗಿ ಕೊಟ್ಟಾರಪ್ಪ ಏನಾರ. ಈ ಕಿತ ನೀನ್ ತೀರಿಸ್ಬಿಟ್ರೆ ಮುಂದ್ ವರ್ಷ